9.56 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈ ಬೆಳೆಯನ್ನು ಬೆಳೆಯುತ್ತಾ ಇದ್ದೇವೆ. ಇದರ ಉತ್ಪಾದನೆಯು ಕೂಡ ಗಣನೀಯವಾಗಿ ಏರಿಕೆ ಆಗಿರುವುದನ್ನು ಕಾಣಬಹುದು. ಪ್ರಸ್ತುತ ಇದರ ಭಾರತದಲ್ಲಿ ಇದರ ಉತ್ಪಾದನೆ 13.54 ಲಕ್ಷ ಟನ್ ಅಷ್ಟು ಉತ್ಪಾದನೆಯನ್ನು ಮಾಡುತ್ತಿದೆ. ಹಲವಾರು ನಮ್ಮ ಈ ಅಡಿಕೆ ಬೆಳೆಯಲ್ಲಿ ನಾವು ನಮ್ಮ ಸಾಂಪ್ರದಾಯಿಕವಾಗಿ ಬೆಳೆಯುವಂತಹ ಮತ್ತು ಅರೆಮಲೆನಾಡು ಪ್ರದೇಶದಲ್ಲಿ ಹಲವಾರು ತಳಿಗಳನ್ನ ಕಾಣಬಹುದು. ಸ್ಥಳೀಯವಾಗಿರುವಂತಹ ತಳಿಗಳು ಮತ್ತು ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ CPCRA ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕಾಸರಗೋಡಿನ ಮತ್ತು ಅಭಿವೃದ್ಧಿಪಡಿಸಿರುವಂತಹ ಸುಧಾರಿತ ತಳಿಗಳನ್ನ ಕಾಣಬಹುದು. ಸ್ಥಳೀಯವಾಗಿರುವಂತಹ ತಳಿಗಳು ಅಂದ್ರೆ ಒಂದು ತೀರ್ಥಹಳ್ಳಿ ಸ್ಥಳೀಯ, ಸಾಗರ ಸ್ಥಳೀಯ, ಕೆಳದಿ ಸ್ಥಳೀಯ, ಮತ್ತೆ ಚನ್ನಗಿರಿ ಸ್ಥಳೀಯ, ತರೀಕೆರೆ ಸ್ಥಳೀಯ, ಬುಕ್ಕಾಂಬೂದಿಯ ಸ್ಥಳೀಯ ಮತ್ತು ಭೀಮಸಾಗರ ತಳಿಯ ಸ್ಥಳಿಗಳು ನಾವು ಕಾಣಬಹುದು. ಮತ್ತೆ ಸುಧಾರಿತ ತಳಿಗಳು ಬಂದಾಗ ಮಂಗಳ, ಸುಮಂಗಳ, ಶ್ರೀಮಂಗಳ, ಮಧುರಮಂಗಳ, ಸ್ವರ್ಣಮಂಗಳ ಮತ್ತೆ ಇತ್ತೀಚೆಗೆ ತಾನೇ ಅಭಿವೃದ್ಧಿಪಡಿಸಿರುವಂತಹ ಒಂದು ಶತಮಂಗಳ ತಳಿ. ಇದಲ್ಲದೆ ಎರಡು ಪ್ರಮುಖವಾಗಿರುವಂತಹ ಕುಬ್ಜ ತಳಿಗಳು ಅಂದರೆ ಗಿಡ್ಡ ತಳಿಗಳು ನಾವು ಕಾಣಬಹುದು. ಅದರಲ್ಲಿ VTLH 1, VTLH 2, ಇವು ಇಷ್ಟು ಪ್ರಮುಖವಾಗಿರುವಂತಹ ತಳಿಗಳು. ಇವು ಎಲ್ಲಾ ಪ್ರದೇಶದಲ್ಲೂ ಬೆಳೆಯಲು ಸೂಕ್ತವಾಗುವುದಿಲ್ಲ. ಬಹಳಷ್ಟು ರೈತ ಬಂದವರು ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಬಂದಿರ್ತಾರೆ, ಸರ್ ನಾವು ಮಂಗಳ ಅಡಿಕೆ ತಳಿಯನ್ನು ನಾವು ನಮ್ಮ ಶಿಕಾರಿಪುರದಲ್ಲಿ ಮಾಡಬಹುದಾ ಅಥವಾ ತೀರ್ಥಹಳ್ಳಿ ತಳಿಗಳನ್ನ ನಾವು ನಮ್ಮ ಅರೆಮಲೆನಾಡು ಪ್ರದೇಶದಲ್ಲಿ ಬೆಳಿಬಹುದಾ ಅಂತ ಕೇಳ್ತಿದ್ದೆ. ಅದರಿಂದ ನಮ್ಮ ರೈತ ಬಾಂಧವರಿಗೆ ನನ್ನ ಸಲಹೆ ಏನು ಅಂದ್ರೆ ಆಯಾ ಪ್ರದೇಶಗಳಿಗೆ ಅಂದ್ರೆ ಮಲೆನಾಡು ಪ್ರದೇಶಗಳಿಗೆ ಸೂಕ್ತವಾಗಿರುವಂತಹ ತಳಿಗಳಂದ್ರೆ ತೀರ್ಥಹಳ್ಳಿ, ಸಾಗರ, ಕೆಳದಿ ತಳಿಗಳು ಮತ್ತೆ ಅರೆಮಲೆನಾಡು ಪ್ರದೇಶಗಳಿಗೆ ಸೂಕ್ತವಾಗಿರುವಂತಹ ತಳಿಗಳು ಅಂದ್ರೆ ಚನ್ನಗಿರಿ ಸ್ಥಳೀಯ ಇದೆ, ತರೀಕೆರೆ ಸ್ಥಳೀಯ ಇದೆ, ಮತ್ತೆ ಚಿತ್ರದುರ್ಗ ಭಾಗಕ್ಕೆ ಹೋದಾಗ ಚಿತ್ರಹಳ್ಳಿ ಎಂಬ ಸ್ಥಳೀಯ ತಳಿ ಇದೆ, ಮತ್ತೆ ಭೀಮ ಸಮುದ್ರ ಸ್ಥಳೀಯ ತಳಿ ಇದೆ, ಮತ್ತು ನಮ್ಮ ಕರಾವಳಿ ಪ್ರದೇಶಗಳಿಗೆ ಬಂದಾಗ ನಾವು ನಮ್ಮ CPCRA ಸಂಶೋಧನಾ ಕೇಂದ್ರ ಅಭಿವೃದ್ಧಿಪಡಿಸಿದಂಥ ಸುಧಾರಿತ ತಳಿಗಳನ್ನ ನಾವು ನಾಟಿಗೆ ಉಪಯೋಗಿಸಬಹುದು. ಆಯಾ ಪ್ರದೇಶಗಳಿಗೆ ಸೂಕ್ತವಾಗಿ ಹೊಂದಿಕೊಂಡು ಬೆಳೆಯುವಂತಹ ತಳಿಗಳನ್ನ ನಾವು ಆಯ್ದು ನಾವು ಸಸ್ಯಾಭಿವೃದ್ಧಿಗೆ ಮಾಡಿದಾಗ ಮಾತ್ರ ನಾವು ಅಡಿಕೆ ಕೃಷಿಯಲ್ಲಿ ಯಶಸ್ವಿಯಾಗಲು ಕಾಣಬಹುದು. ಇದು ಪ್ರಮುಖವಾದದ್ದು. ಇನ್ನು ಇದರಲ್ಲಿ ಪ್ರಮುಖವಾಗಿ ಮೂರು ವಿಧಾನಗಳನ್ನು ನಾವು ಬಹಳ ಗಮನವನ್ನಿಟ್ಟು ನಾವು ಸಸ್ಯಾಭಿವೃದ್ಧಿಯನ್ನು ಮಾಡಬೇಕು. ಅದರಲ್ಲಿ ತಾಯಿ ಮರಗಳನ್ನು ಗುರುತಿಸುವುದು. ತಾಯಿ ಮರ ಅಂದ್ರೆ ಆರೋಗ್ಯವಂತ ತೋಟಗಳನ್ನು ಮೊದಲೇದಾಗಿ ನಾವು ಗುರುತಿಸಬೇಕು ಮತ್ತು ಯಾವುದೇ ಕೀಟ ಮತ್ತು ರೋಗಬಾಧೆ ಇರಬಾರದು. ಮತ್ತೆ ಆ ಗಿಡ ತೋಟದ ಲಕ್ಷಣಗಳೇನಿರಬೇಕು ಅಂದ್ರೆ ಉತ್ತಮವಾಗಿ ಇರುವಂತಹ ಇಳುವರಿ ಕೊಡುವಂತಹ ಸಾಮರ್ಥ್ಯವನ್ನು ಇರಬೇಕು. ಇದು ಒಂದು. ಮತ್ತೆ ಆ ಮರದ ಗೆಣ್ಣುಗಳು ಬಹಳ ಹತ್ತಿರದಿಂದ ಕೂಡಿರ್ಬೇಕು, ಅಂದ್ರೆ ಅರ್ಧ ಅಡಿಯಷ್ಟು ಗೆಣ್ಣುಗಳು ಕೂಡಿರ್ಬೇಕು. ಮತ್ತೆ ಮರ ನಿಮಗೆ ಕನಿಷ್ಠ ಅಂದ್ರೆ 10-12 ಎಲೆ ಗರಿಗಳು ಇರುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಮತ್ತೆ ಸರಾಸರಿ ನಿಮಗೆ 4-5 ಗೊನೆಗಳಿರುವಂತಹ ಒಂದು ಗಿಡಗಳನ್ನು ನಾವು ಗುರುತಿಸಿ ಅಂತಹ ಗಿಡಗಳಿಂದ ಅಥವಾ ಅಂತಹ ಮರಗಳಿಂದ ನಾವು ಉತ್ಕೃಷ್ಟವಾಗಿರುವಂತಹ ಕಾಯಿಗಳನ್ನು ಆಯ್ದು ನಾವು ಸಸ್ಯ ಅಭಿವೃದ್ಧಿಗೆ ಉಪಯೋಗಿಸಬೇಕು. ಬಹಳಷ್ಟು ರೈತ ಬಾಂಧವರು ಕೇಳ್ತಾ ಇರ್ತಾರೆ ಎಂತ ವಯಸ್ಸಿನ ಮರವನ್ನು ನಾವು ಗುರುತಿಸಬೇಕು, ಮಧ್ಯ ವಯಸ್ಸಿನ ಅಂದ್ರೆ 25-30 ವರ್ಷದ ವಯಸ್ಸಿನ ಪ್ರಾಯದ ಮರಗಳನ್ನು ನಾವು ಗುರುತಿಸಿ ಅಂತಹ ಮರಗಳಿಂದ ನಾವು ಗೋಟುಗಳು ಅಂತೀವಿ ಅಥವಾ ಕಾಯಿಗಳನ್ನು ತಂದು ನಾವು ಸಸ್ಯ ಅಭಿವೃದ್ಧಿಯನ್ನು ಮಾಡಬೇಕು. ಇದು ಒಂದು. ಇನ್ನು ಎರಡನೇದಾಗಿ ನಾವು ಸ್ವಾಭಾವಿಕವಾಗಿ ಎರಡು ರೀತಿಯಲ್ಲಿ ಸಸ್ಯ ಅಭಿವೃದ್ಧಿ ಕ್ರಮಗಳನ್ನು ಮಾಡ್ತೀವಿ. ಒಂದು ಪ್ರಾಥಮಿಕ ಸಸಿಮಡಿಗಳಲ್ಲಿ ಮತ್ತೆ ದ್ವಿತೀಯ ಸಸಿಮಡಿ ಅಂತ ಮಾಡ್ತೀವಿ. ಪ್ರಾಥಮಿಕ ಸಸಿಮಡಿಗಳಲ್ಲಿ ನಾವು ಪರಂಪರಾಗತವಾಗಿ ಮಾಡ್ಕೊಂಡು ಬಂದಿರುವಂತಹ ಪದ್ಧತಿ ಇದು. ಇದರಲ್ಲಿ ನಾವು 1 ಅಡಿಯಷ್ಟು ಮಡಿಗಳನ್ನು ಮರಳಿನೊಂದಿಗೆ ಮಿಶ್ರಣ ಮಾಡಿ ಈ ಆಯ್ದ ಗೋಟುಗಳನ್ನು ನಾವು ತೊಟ್ಟಿನ ಭಾಗ ಮೇಲ್ಮುಖವಾಗಿ ಗೋಟಿನಿಂದ ಗೋಟಿಗೆ 5 ಸೆಂಟಿಮೀಟರ್ ಅಂತದರಲ್ಲಿ ನಾವು ಇಟ್ಟು ನಾವು ನಂತರ ಮರಳನ್ನು ಅದರ ಮೇಲೆ ಹರಡಿ ನಾವು ನಾಟಿಯನ್ನು ಮಾಡಿ ನೀರಾವರಿ ವ್ಯವಸ್ಥೆಯನ್ನು ಕೊಡಬೇಕು. ಈ ರೀತಿ ಮಾಡಿದಾಗ ನಿಮಗೆ 45-50 ದಿವಸಗಳಲ್ಲಿ ನಮಗೆ ಗೋಟುಗಳು ಮೊಳಕೆ ಹೊಡಲು ಪ್ರಾರಂಭಿಸಿತು. ಇದು ಒಂದು. ಮತ್ತೆ ಇತ್ತೀಚೆಗೆ ನಮ್ಮ ಅರೆಮಲೆನಾಡು ಪ್ರದೇಶದಲ್ಲಿ ರೈತರೇ ಅಭಿವೃದ್ಧಿಪಡಿಸಿರುವಂತಹ ತಂತ್ರಜ್ಞಾನಗಳೇನೆಂದರೆ ಈ ಅನ್ನ ಬಸಿಯುವ ಬುಟ್ಟಿಯಲ್ಲಿ ಅಥವಾ ಈ ಗೋಣಿ ಚೀಲಗಳಲ್ಲಿ ನಾವು ಗೋಟುಗಳನ್ನು ಹಾಕಿ ಈ ಪದ್ಧತಿಗಳಲ್ಲೂ ಕೂಡ ಮೊಳಕೆಯನ್ನು ನಾವು ಬರೆಸುವುದನ್ನು ಕಾಣಬಹುದು. ಬಟ್ ಆದರೆ ಇಲ್ಲಿ ಒಂದು ಸಮಸ್ಯೆ ಏನು ಅಂದ್ರೆ ಇಲ್ಲಿ ಮೊಳಕೆಯ ಪ್ರಮಾಣ ಕಮ್ಮಿ. ಇದರಲ್ಲಿ ನಮ್ಮ ಸಾಂಪ್ರದಾಯಿಕ ನಾವು ಏರುಮಡಿಗಳಲ್ಲಿ ಮಾಡಿದಾಗ ನಮಗೆ 75-80% ಮೊಳಕೆಯನ್ನು ಕಾಣಬಹುದು ಗೋಟುಗಳಲ್ಲಿ. ಬಟ್ ಅದೇ ಅನ್ನ ಬಸಿಯುವ ಬುಟ್ಟಿಯಲ್ಲಿ ಅಥವಾ ಗೋಣಿ ಚೀಲಗಳ ಪದ್ಧತಿಯಲ್ಲಿ ಗೋಟುಗಳನ್ನು ತುಂಬಿ ನೀರಾವರಿ ಸಂಕಲ್ಪಿಸಿದಾಗ ಈ ಪದ್ಧತಿಯಲ್ಲಿ ನಿಮಗೆ ಶೇಕಡ 55-60% ಮಾತ್ರ ಮೊಳಕೆಯನ್ನು ಕಾಣಬಹುದು. ಈ ಪ್ರಾಥಮಿಕ ಸಸಿಯಲ್ಲಿ ಮೊಳಕೆ ಒಡೆದ ನಂತರ ನಾವು ಅದನ್ನು ದ್ವಿತೀಯ ಸಸಿಮಡಿಗಳಿಗೆ ನಾವು ವರ್ಗಾವಣೆ ಮಾಡಬೇಕು. ಅಂದರೆ 45-50 ದಿವಸ ಮೊಳಕೆ ಒಡೆದ ಗೋಟುಗಳನ್ನು ನಾವು 25x15 cm ಅಲ್ಲದೆ ಪಾಲಿಥೀನ್ ಚೀಲಗಳಲ್ಲಿ ಇಲ್ಲಿ ನಾವು ಮಣ್ಣು, ಗೊಬ್ಬರ ಮತ್ತು ಮರಳು 3:1:1 ಸಮ ಮಿಶ್ರಣಗಳಲ್ಲಿ ನಾವು ಮಿಶ್ರಣ ಮಾಡಿ ನಾವು ಪಾಲಿಥೀನ್ ಚೀಲಗಳು ತುಂಬಿ ಈ ಮೊಳಕೆ ಒಳದ ಗೋಟುಗಳನ್ನು ನಾವು ನಾಟಿಯನ್ನ ಮಾಡಬೇಕು. ಹೀಗೆ ನಾಟಿಯನ್ನು ನಾವು ಮಾಡಿದಾಗ ಸ್ಪ್ರಿಂಕ್ಲರ್ ಸಹಾಯದಿಂದ ನಾವು ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗುತ್ತದೆ. ಮತ್ತೆ ಈಗ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿದ ನಂತರ ನಾವು ಇದರ ಪೋಷಣೆಯನ್ನು ಕೂಡ ಮಾಡಬೇಕು. ಇದು ಪ್ರಮುಖವಾದದ್ದು. ಇಲ್ಲಿ ಬಹಳಷ್ಟು ರೈತ ಬಾಂಧವರು ನಮ್ಮ ಸಂಶೋಧನಾ ಕೇಂದ್ರಗಳಿಗೆ ಬಂದಾಗ ಕೇಳ್ತಾರೆ, ನಾರಲಿನ ಆಶ್ರಯದಲ್ಲಿ ಇಡಬೇಕು ಅಥವಾ ಬಿಸಿಲಿನಲ್ಲೇ ಇಡಬೇಕು ಅಂತ ಬಹಳಷ್ಟು ರೈತ ಬಾಂಧವರು ಕೇಳ್ತಾ ಇರ್ತಾರೆ. ನಾವು ಸಸ್ಯಾಭಿವೃದ್ಧಿಯನ್ನ ಮಾಡಿದಾಗ ಶೇಕಡ 50% ನೆರಳು ಮತ್ತು 50% ಬಿಸಿಲಿರುವಂತಹ ಪ್ರದೇಶಗಳನ್ನು ನಾವು ಈ ಸಸ್ಯಾಭಿವೃದ್ಧಿಯನ್ನು ಮಾಡಬೇಕಾಗುತ್ತೆ. ಅಂದರೆ ನಾವು ಅಡಿಕೆ ತೋಟಗಳಲ್ಲಾಗಲಿ ಅಥವಾ ತೆಂಗಿನ ತೋಟಗಳಲ್ಲಾಗಲಿ ಅಥವಾ ಹಸಿರು ಮನೆಯ ವಾತಾವರಣದಲ್ಲಿ ನಾವು ಈ ಸಸಿಗಳನ್ನು ಇಟ್ಟು ನಾವು ಪೋಷಣೆಯನ್ನು ಮಾಡಿದಾಗ ಗಿಡಗಳು ಬಹಳ ಉತ್ಕೃಷ್ಟವಾಗಿ ಬರೋದನ್ನು ಕಾಣಬಹುದು. ಇದು ಇಷ್ಟು. ಇನ್ನು ನಮ್ಮ ಅಡಿಕೆ ಸಂಶೋಧನಾ ಕೇಂದ್ರ 2019 ಅಭಿವೃದ್ಧಿಪಡಿಸಿರುವಂತಹ ಒಂದು ನೂತನ ತಂತ್ರಜ್ಞಾನ ಎಂದರೆ ನೇರವಾಗಿ ನಾವು ಪಾಲಿಥೀನ್ ಚೀಲಗಳಿಗೆ ಗೋಟನ್ನು ವರ್ಗಾವಣೆ ಮಾಡುವುದು. ಇಲ್ಲಿ ಯಾವುದೇ ರೀತಿಯ ಪ್ರಾಥಮಿಕ ನರ್ಸರಿ ಅಥವಾ ಈ ಪರಂಪರಾಗತವಾಗಿ ಮಾಡ್ಕೊಂಡ್ಬಂದಿರುವಂತಹ ಪದ್ಧತಿಗಳನ್ನ ಇಲ್ಲಿ ಅನುಸರಿಸ್ತಾ ಇಲ್ಲ. ನೇರವಾಗಿ ನಾವು 25x15 cm ಅಳತೆ ಅಂದರೆ 2.5 kg ಮಿಶ್ರಣ ಇಡುವಂತಹ ಪಾಲಿಥೀನ್ ಚೀಲಗಳಲ್ಲಿ ನಾವು 3 ಪುಟ್ಟಿ ಮಣ್ಣು, 1 ಪುಟ್ಟಿ ಗೊಬ್ಬರ ಮತ್ತು 1 ಪುಟ್ಟಿ ಮರಳನ್ನು ಮಿಶ್ರಣ ಮಾಡಿ ತುಂಬಿ ನೇರವಾಗಿ ಒಂದೊಂದು ಪಾಲಿಥೀನ್ ಚೀಲಗಳಿಗೆ ಮಿಶ್ರಣ ತುಂಬಿದ ಪಾಲಿಥೀನ್ ಚೀಲಗಳಿಗೆ ನಾವು 1 ಗೋಟುಗಳನ್ನು ತೊಟ್ಟಿನ ಭಾಗ ಮೇಲ್ಮುಖವಾಗಿರುವಂತೆ ನಾವು ನಾಟಿಯನ್ನು ಮಾಡಿ ನೀರಾವರಿ ವ್ಯವಸ್ಥೆಯನ್ನು ಸ್ಪ್ರಿಂಕ್ಲರ್ ಮುಖಾಂತರ ಕಲ್ಪಿಸ್ತಾ ಇದ್ದೇವೆ. ಈ ಪದ್ಧತಿಯಲ್ಲಿ ನಮಗೆ ಶೇಕಡ 80-82% ಮೊಳಕೆ ನಾವು ಪಡೆಯಬಹುದು. ಮತ್ತೆ ಬಹಳ ಬೇಗ ಮೊಳಕೆ ಕೂಡ ಬರುತ್ತೆ. 45-50 ದಿವಸದಲ್ಲಿ ಈ ಪದ್ಧತಿಯಲ್ಲಿ ಕೂಡ ಮೊಳಕೆ ಬರುತ್ತೆ. ಬಟ್ ಒಂದೇನು ಅಂದ್ರೆ ಇಲ್ಲಿ ಹೆಚ್ಚಿನ ಮೊಳಕೆ ಪ್ರಮಾಣ ನಮಗೆ ಬಹಳ ಸುಲಲಿತವಾಗಿ ಈ ಪದ್ಧತಿಯಲ್ಲಿ ನಾವು ಪಡ್ಕೋಬಹುದು. ಇದು ಒಂದು. ಇನ್ನು ಈ ರೀತಿ ಮೊಳಕೆ ನಾವು ಪಡೆದ ನಂತರ ನಾವು ಶೇಕಡ 10-12 ತಿಂಗಳ ಇರುವಂತಹ ಆರೋಗ್ಯವಾಗಿರುವಂತಹ ಗಿಡಗಳನ್ನ ನಾವು ಮಾತ್ರ ನಾಟಿಗೆ ಉಪಯೋಗಿಸಬೇಕು. ನಾವು ಬಹಳಷ್ಟು ರೈತರ ತಾಕುಗಳಿಗೆ ಹೋದಾಗ ನೋಡ್ತಾ ಇರ್ತೀವಿ ಏನಾಗಿರುತ್ತೆ, 3-4 ತಿಂಗಳಾಗಿರುವಂತಹ ಗಿಡಗಳನ್ನೇ ನಾವು ನೇರವಾಗಿ ರೈತರ ನಾಟಿಗೆ ಉಪಯೋಗಿಸ್ತಾ ಇದ್ದವನ್ನ ಕಾಣ್ತಿದ್ವಿ. ಇದು ಒಂದು ತಪ್ಪು ವಿಧಾನ. ಶೇಕಡ 12 ತಿಂಗಳರಷ್ಟು ಆಗಿರುವಂತಹ ಉತ್ತಮವಾಗಿ ಬೆಳವಣಿಗೆ ಹೊಂದಿರುವಂತಹ ಕನಿಷ್ಠ 5 ಗರಿಗಳು ಇರಬೇಕು. ಮತ್ತೆ 2-3 ಅಡಿ ಎತ್ತರದ ಗಿಡಗಳು ಜೊತೆಗೆ ಅದರ ಗಿಡದ ಗಣ್ಣುಗಳು ಸ್ವಲ್ಪ ಮಟ್ಟಿಗೆ ದಪ್ಪವಾಗಿರುವಂತಹ ಅಂದ್ರೆ ಗಣ್ಣುಗಳು ಅಂದ್ರೆ ಕಾಂಡ ಸ್ವಲ್ಪ ದಪ್ಪವಾಗಿರುವಂತಹ ಸದೃಢವಾಗಿರುವಂತಹ ಗಿಡಗಳನ್ನು ನಾವು ಆಯ್ದ ನಾಟಿಯನ್ನು ಮಾಡಿದಾಗ ಮಾತ್ರ ನಾವು ಈ ಅಡಿಕೆ ಕೃಷಿಯಲ್ಲಿ ಯಶಸ್ಸನ್ನ ಕಾಣಬಹುದು. ಮತ್ತೆ ಇಲ್ಲಿ ಬರುವಂತಹ ಪ್ರಮುಖವಾಗಿ ನಮಗೆ ಸಸ್ಯಾಭಿವೃದ್ಧಿಯಲ್ಲಿ ಕಾಣಿಸುವುದು 2 ಪ್ರಮುಖವಾಗಿರುವಂತ ಒಂದು ಕೀಟಗಳನ್ನು ನಾವು ಇತ್ತೀಚೆಗೆ ಕಾಣಬಹುದು. ಇದರಲ್ಲಿ ಪ್ರಮುಖವಾಗಿ ನುಸಿ ಬಾಧೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ನುಸಿ ಬಾಧೆ ನಿಮಗೆ ಈ ಬೇಸಿಗೆ ಹಂಗಾಮಿನಲ್ಲಿ ಅಂದ್ರೆ ನಿಮಗೆ ಡಿಸೆಂಬರ್ನಿಂದ ಮಾರ್ಚ್ ಏಪ್ರಿಲ್ ತನಕ ತಾಪಮಾನ ಹೆಚ್ಚಿರುವ ಸಂದರ್ಭದಲ್ಲಿ ಈ ನುಸಿ ಕೀಟದ ಬಾಧೆ ಹೆಚ್ಚಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ನಾವು ಈ ಕೀಟನಾಶಕವನ್ನು ಸಿಂಪಡಿಸಿದಾಗ ಈ ಬಾಧೆಯನ್ನು ಕಡಿಮೆ ಮಾಡಬಹುದು. 1 ಬೇವಿನ ಎಣ್ಣೆ ಶೇಕಡ 2 ml/L ನೀರಿಗೆ ಮಿಶ್ರಣ ಮಾಡಿ ನಾವು ಎಲೆಗಳ ಮುಂಭಾಗ ಹಾಗೂ ಎಳಗಿನ ತೆಳಗಿನ ಭಾಗ ಅಂದರೆ ಹಿಂಭಾಗಗಳು ಎರಡಕ್ಕೂ ಕೂಡ ನಾವು ಸಿಂಪರಣೆಯನ್ನು ಮಾಡಿದಾಗ ಈ ನುಸಿ ಬಾಧೆಯನ್ನು ಒಂದು ನಾವು ಹತೋಟಿಯನ್ನು ಮಾಡಬಹುದು. ಇನ್ನು ಎರಡನೇದಾಗಿ ಪ್ರಮುಖವಾಗಿ ಬರ್ತಾ ಇರುವಂತಹ ಇತ್ತೀಚೆಗೆ ಕಾಣಬಹುದು ನಾವು ಸುಳಿತೆಗಣೆ ಬಾಧೆ ಕೂಡ ಹೆಚ್ಚಾಗಿ ಈ ನರ್ಸರಿಗಳಲ್ಲಿ ಕಾಣ್ತಾ ಇದೆ. ಈ ಸುಳಿತೆಗಣೆ ಬಾಧೆ ಅಂದರೆ ಈ ಕಪ್ಪನೆ ಉದ್ದನೆ ಚಿಹ್ನೆಗಳು ಎಲೆಗಳ ಮೇಲೆ ಮತ್ತೆ ಈ ಸುಳಿ ಭಾಗಗಳಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಇದು ಕ್ರಮೇಣ ಈ ಬಾಧೆ ಹೆಚ್ಚಾದಾಗ ಏನಾಗುತ್ತೆ, ಈ ಸುಳಿಯ ಭಾಗ ಬಿಚ್ಚಲಿಕ್ಕೆ ಆಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಕೂಡ ಗಿಡಗಳು ಹಾನಿಗೊಳಗಾಗುವ ಸಾಧ್ಯತೆ ಇರುತ್ತೆ. ಅದರಿಂದ ಈ ಬಾಧೆ ಹೆಚ್ಚಾಗಿ ನಮಗೆ ಅಕ್ಟೋಬರ್ನಿಂದ ಡಿಸೆಂಬರ್ ಸಮಯದಲ್ಲಿ ಹೆಚ್ಚಾಗಿ ಕಾಣುವ ಸಾಧ್ಯತೆ ಇರುತ್ತೆ. ಇದರ ನಿರ್ವಹಣೆಗಾಗಿ ನೀವು 1 ml/L ನೀರಿಗೆ 5% ಲ್ಯಾಂಡಾ ಸೈಲೋತ್ರಿನ್ ಕೀಟನಾಶಕವನ್ನು ನಾವು ಸಿಂಪರಣೆಯನ್ನು ಮಾಡಿದಾಗ ಮತ್ತೆ ಬೇವಿನ ಎಣ್ಣೆ 2 ml/L ನೀರಿಗೆ ಹಾಕಿ ನಾವು ಮಿಶ್ರಣ ಮಾಡಿ ಸಿಂಪರಣೆಯನ್ನು ಮಾಡಿದಾಗ ಈ ಕೀಟಬಾಧೆಯನ್ನು ನಾವು ಕಡಿಮೆ ಮಾಡಬಹುದು. ಇದು ಒಂದು. ಮತ್ತೆ ಇನ್ನು ಹೆಚ್ಚಾಗಿ ನಮ್ಮ ಈ ಮಲೆನಾಡು ಪ್ರದೇಶಗಳಲ್ಲಿ ಎಲೆಚುಕ್ಕೆ ಬಾಧೆ ಹೆಚ್ಚಾಗಿ ಈ ನರ್ಸರಿಗಳಲ್ಲಿ ಅಂದ್ರೆ ಈ ಸಣ್ಣ ವಯಸ್ಸಿನ ಗಿಡಗಳು ಕೂಡ ಕಾಣಬಹುದು. ಎಲೆಗಳ ಮೇಲೆ ಕಂದನ ಬಣ್ಣದ ಚುಕ್ಕೆಗಳು ಹೆಚ್ಚಾಗಿ ಕಾಣ್ತಾ ಇರಬಹುದು. ಮತ್ತೆ

ಬೀದಿಲಿ ಎಸಿಯಬ್ಯಾಡಿ, ರಾಸಾಯನಿಕ ಬಳಸಬ್ಯಾಡಿ, ಕಸ ಬೀದಿಲಿ ಎಸಿಯಬ್ಯಾಡಿ, ರಾಸಾಯನಿಕ ಬಳಸಬ್ಯಾಡಿ, ನೀರನ್ನು ಪೋಲು ಮಾಡಬ್ಯಾಡಿ, ಯಾರನ್ನು ಸುಂಕೆ ಜರಿಯಬ್ಯಾಡಿ, ಯಾರನ್ನು ಸುಂಕೆ ಜರಿಯಬ್ಯಾಡಿ. ಅವರಿವರಲ್ಲಿ ಜಗಳ ಬೇಡ, ಸುಂಕೆ ಯಂತ್ರ ಬಳಸೋದ್ ಬೇಡ, ಅವರಿವರಲ್ಲಿ ಜಗಳ ಬೇಡ, ಸುಂಕೆ ಯಂತ್ರ ಬಳಸೋದ್ ಬೇಡ, ಹೊಟ್ಟೆ ಮ್ಯಾಗೆ ಹೊಡೆಯೋದು ಬೇಡ, ಕೆಲಸಕ್ಕಾಗಿ ವಲಸೆ ಬೇಡ, ಕೆಲಸಕ್ಕಾಗಿ ವಲಸೆ ಬೇಡ. ಪಕ್ಕದ ಮನೆ ನಮ್ಮನೆ, ಹಳ್ಳಿಯಲ್ಲ ನಮ್ಮ ಕುಟುಂಬ, ಪಕ್ಕದ ಮನೆ ನಮ್ಮನೆ, ಹಳ್ಳಿಯಲ್ಲ ನಮ್ಮ ಕುಟುಂಬ, ಎಲ್ಲ ಜೊತೆಯಾಗೆ ಬಾಳೋಣ, ಎಲ್ಲ ಚಂದಾಗೆ ಬದುಕೋಣ, ಎಲ್ಲ ಚಂದಾಗೆ ಬದುಕೋಣ. ಪರಿಸರ ಗೀತೆ ಕೇಳಿದ್ರಲ್ಲ ರೈತ ಬಂಧುವರೇ, ಇದಾಗಿತ್ತು ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ. ಇನ್ನು ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ